ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಕೃಷಿಕ ಟಿ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕಿನ ರಂಗೇನಹಳ್ಳಿಯ ಹಿರಿಯ ಕೃಷಿಕರಾದಂತಹ ಕೆ ಕೃಷ್ಣಪ್ಪ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಈಗ ಮೀನು ಸಾಕಾಣಿಕೆ ಮಾಡಿದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ತೆ ಸರ್. ಕೃಷ್ಣಪ್ಪ ಅವರು ಹೇಳಿ, ಈ ಮೀನು ಕೃಷಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ರ? ಮೀನು ಕೃಷಿನ ಇದೇ ಪ್ರಾರಂಭ ಸರ್. ನಾನು ಕೃಷಿ ಹೊಂಡ ಒಡಿಸಿ 3 ವರ್ಷ ಆಯ್ತು. ನನಗೆ ಮೀನು ಎಲ್ಲಿ ಸಿಗುತ್ತೆ ಏನು ಅಂತ ನನಗೆ ಐಡಿಯಾನೇ ಇರಲಿಲ್ಲ. ಉತ್ತಮವಾಗಿ ನಾನು 2,000 ಮರಿ ಬಿಟ್ಟಿದ್ದೀನಿ. 2,000 ಮರಿಗೆ ಪ್ರತಿದಿನ ನಾನು ಬೆಳಿಗ್ಗೆ 8-9 ಗಂಟೆ ಒಳಗೆ ನಾನು ಆಹಾರವನ್ನು ಹಾಕ್ತಾ ಹೋಗ್ತೀನಿ. ಆಹಾರ ಹಾಕ್ಬೇಕಾದ್ರೆ ಒಂದು 2-3 ಚಪ್ಪಾಳೆ ಹೊಡೆದ ಸಾಕು, ಅವಾಗ ಮಿಸ್ ಕಾಳ್ತಾ ನಾನು ಆಹಾರ ಬಂತು ಅಂತ ಬಂದ್ಬಿಡ್ತವೆ. ಅಂತ ಒಂದು ಪ್ರಾಕ್ಟೀಸೂ ಮಾಡಿದ್ದೀನಿ. ತುಂಬ ಅದ್ಭುತವಾದ ಮೀನು ಕೃಷಿಯನ್ನು ಮಾಡ್ತಾ ಇದ್ದೀನಿ ಸರ್. ಇದೇ ಪ್ರಾರಂಭದಲ್ಲಿ ನಾನಿನ್ನು ಎಂದು ಮೀನು ಕೃಷಿಗೆ ಕೈ ಹಾಕಿರಲಿಲ್ಲ. ಈ ಸಾರಿ ನಮ್ಮ ಬಬ್ಬೂರ್ ಫಾರ್ಮಿಂದ ಶ್ರುತಿ ಮೇಡಮ್ ಅವರು ಬಹಳ ಕಷ್ಟಪಟ್ಟು ನನಗೆ 2 ಸಾರಿ ಟ್ರೈನಿಂಗ್ ಕೊಟ್ಟರು. ಆ ಮೀನು ಕೃಷಿ ಬಗ್ಗೆ ಟ್ರೈನಿಂಗ್ ಕೊಟ್ಟಮೇಲೆ ಬಬ್ಬೂರ್ ಫಾರ್ಮ್ನಿಂದ ನನಗೆ 1,000 ಮೀನು ಫ್ರೀ ಕೊಡಿಸಿದ್ರು. ನಾನು 1,000-2,000 ಮರಿಯನ್ನು ಬಿಟ್ಟೆ. ಅಲ್ಲಿಂದ ಫುಡ್ ಕೊಡಿಸಿದ್ರು, 20 ಕೆಜಿ ಫುಡ್ ತಗೊಂಡು ಡೈಲಿ 2,000 ಮರಿಗೆ 150 ಗ್ರಾಮ್ 20 ದಿನ ತನಕ ಹಾಕೋದು, 20 ದಿನ ಆದಮೇಲೆ 50 ಗ್ರಾಮ್ ಜಾಸ್ತಿ ಮಾಡ್ಕೊಳ್ತಾ ಹೋಗೋದು. ಆ ಮೀನಿಗೆ ಆಹಾರ ಕೊಡೋದು ಹೇಗೆ, ಅದು ಎಲ್ಲ ಅದ್ಭುತವಾದ ಒಂದು ತರಬೇತಿಯನ್ನು ರಿಸೋರ್ಸ್ ಪರ್ಸನ್ ಕರೆಸಿ ತುಂಬ ಅದ್ಭುತವಾದ ತರಬೇತಿಯನ್ನು ಕೊಡಿಸ್ತಾರೆ ಸರ್. ಈಗ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ನೀವು ಈ ಒಂದು ಮೀನು ಕೃಷಿ ಬಗ್ಗೆ ತರಬೇತಿ ತಗೊಂಡಿದ್ವಿ ಅಂತ ಹೇಳಿದ್ರ, ಅಂದ್ರೆ ನಿಮಗೆ ಮುಂಚಿತವಾಗಿ ಏನಾದರೂ ಆಸಕ್ತಿ ಇತ್ತ ಮೀನು ಕೃಷಿ ಮಾಡ್ಬೇಕಂತ? ಕೃಷಿ ಹೊಂಡ ಹೊಡೆದ್ಮೇಲೆ, ಕೃಷಿ ಹೊಂಡ ತುಂಬಿದ ಮೇಲೆ ನೋಡು, ಇಷ್ಟು ದೊಡ್ಡ ಕೃಷಿ ಹೊಂಡ ಹೊಡೆದಿದ್ದೀನಿ, ಸುಮಾರು 10 ಅಡಿ ಆಳ ಇದೆ, ಯಾವಾಗ್ಲೂ ತುಂಬಿರುತ್ತೆ. 360 ದಿನಾನೂ ನಾನು ಕೃಷಿ ಹೊಂಡದ ನೀರು ಇರುತ್ತೆ ಸರ್, ಖಾಲಿನೇ ಆಗಲ್ಲ. ಇಲ್ಲಿ 3 ವರ್ಷದಿಂದ ಸತತವಾಗಿ ಖಾಲಿ ಆಗೇ ಇರಲಿಲ್ಲ. ಹೋದ ವರ್ಷ ಮಳೆ ಇಲ್ಲದಕ್ಕೆ ಮಾತ್ರ ಒಂದು 2-3 ತಿಂಗಳು ಒಣಗಿತ್ತು ಅಷ್ಟೇ, ಆಮೇಲೆ ಮತ್ತೆ ಮಳೆ ಬಂದು ತುಂಬಿಕೆ ಮಾಡ್ತು. ಮೊನ್ನೆ ಜೂನ್ ನಲ್ಲಿ ಮಳೆ ಬಂದಾಗ ತುಂಬಿಕೆ ಮಾಡ್ತು. ಅವಾಗ ಯೋಚನೆ ಮಾಡಿದೆ, ನಾನು ಈ 3 ವರ್ಷ ಆಯ್ತು, ನಾನು ಮೀನು ಸಾಕಾಣಿಕೆ ಮಾಡಿದ್ರೆ ಊಟನು ಮಾಡ್ಬೋದಲ್ಲ, ಒಳ್ಳೆ ಆಹಾರ, ಮೀನು ಆಹಾರ, ಮೀನು ಎಣ್ಣೆ ಇದೆಲ್ಲ ಹಾರ್ಟ್ಗೆ ಎಂತ ಔಷಧಿ ಅಂದ್ರೆ, ಮೀನು ಆಹಾರದಿಂದ ನಾವು ನೋಡ್ರಿ ಈ ಕಡೆ ಸೈಡ್ ಮೀನು ತಿನ್ನಲ್ಲ, ನಾವು ಮಲೆನಾಡಲ್ಲಿ ಮೀನು ತಿನ್ನೋದ್ರಿಂದ ಅಲ್ಲಿ ಹಾರ್ಟ್ ಅಟ್ಯಾಕ್ ಬಹಳ ಕಡಿಮೆ, ನಮ್ಮಲ್ಲೇ ಜಾಸ್ತಿ. ಅದ್ರೋಸ್ಕರ ನಾವು ಆದಷ್ಟು ಮೀನು ಕೃಷಿಯನ್ನ ಮಾಡಿ ಮೀನು ಆಹಾರವನ್ನ ಜಾಸ್ತಿ ಸೇವನೆ ಮಾಡ್ತಾ ಹೋಗ್ಬೇಕು ಸರ್. ಮೀನು ಆಹಾರದಿಂದ ನಮ್ಮ ಆರೋಗ್ಯನೂ ಚೇತರಿಸ್ಕೊಳ್ತಾ ಇರುತ್ತೆ. ಮೀನಿಂದ ಮೀನು ಎಣ್ಣೆ ಅಂತ ಬರುತ್ತೆ, ಅದು ಅದ್ಭುತವಾದ್ದು. ಆ ಎಣ್ಣೆ ಏನಾದ್ರೂ ಸುಟ್ಟ ಗಾಯಗಳಿಗೆ ಹಚ್ಚಿಬಿಟ್ರೆ ಆ ಸುಟ್ಟ ಗಾಯ ಸಮೇತ ಮಾಯ್ತದೆ. ಅದ್ರಲ್ಲಿ ಮೀನು ಬೇಯಿಸ್ಬೇಕಾದ್ರೆ ಎಣ್ಣೆ ಬರುತ್ತೆ, ಅದನ್ನ ತೆಗೆದಕ್ಕೆ ಅಂತಾರೆ ರೈತರು. ಈ ಕೃಷಿ ಹೊಂಡ ಮಾಡುವ ಉದ್ದೇಶ ಏನಿತ್ತು ನಿಮಗೆ? ಏನ ನೀರು ನಿಲ್ಲಿಸಿ ಬೆಳೆಗಳಿಗೆ ನೀರನ್ನ ಅದರಿಂದ ಆಯಿಸ್ಬೇಕಂತ ಮಾಡಿದ್ರ, ಅಥವಾ ಈ ಒಂದು ಮೀನು ಕೃಷಿಗಾಗಿ ಮಾಡಿದ್ರ? ನಾನು ಒಂದ್ಸರಿ ಮಳೆಯನ್ನ ಆಯ್ತು, ಕೃಷಿ ಹೊಂಡ ತುಂಬಿತ್ತು, ಫಸಲು ಭತ್ತದ ಫಸಲು ಇನ್ನೇನು ಆಲೆ ಬಂದ್ಬಿಟ್ಟಿತ್ತು ಎಲ್ಲ, ಇನ್ನೊಂದು ಹಸಿ ಕೊಟ್ಬಿಟ್ಟಿದ್ರೆ ಫಸ್ಟ್ ಕ್ಲಾಸ್ ಆಗುತ್ತಲ್ಲ ಅಂತ ಯೋಚನೆ ಮಾಡಿದೆ. ಅವಾಗ ಮಳೆ ಕೈ ಕೊಟ್ಬಿಡ್ತು, ಲಟತ್ನೆ ಮಾಡಿದೆ, ಒಂದು ಆಯಿಲ್ ಇಂಜಿನ್ ತಗೊಂಬಂದ್ಬಿಟ್ಟು ಸ್ಪ್ರಿಂಕ್ಲರ್ ಇಟ್ಟು ಇಡೀ ಭತ್ತಕ್ಕೆಲ್ಲ ಒಂದು ಹಸಿ ನೀರು ಕೊಟ್ಬಿಟ್ಟೆ. ಫಸ್ಟ್ ಕ್ಲಾಸ್ ಒಂದು 15 ಚೀಲ ಭತ್ತ ಆಯ್ತು ಸರ್. ಅಂದ್ರೆ ನೀರಾವರಿಗೋಸ್ಕರ ನೀವು ಕೃಷಿ ಹೊಂಡ ಮಾಡಿಕೊಂಡಂತವ್ರು? ಕೃಷಿ ಹೊಂಡ ನೀರಾವರಿಗೋಸ್ಕರ ಮಾಡ್ಕೊಂಡೆ ಸರ್. ಕೃಷಿ ಹೊಂಡ ಅಂತಂದ್ರೆ ಯಾವ ಅಳತೆಯಲ್ಲಿ ಮಾಡಿದ್ರೆ? 40-60 ಅಳತೆಯಲ್ಲಿ ಮಾಡಿದ್ದೀನಿ ಸರ್. ದೊಡ್ಡದು ಕೃಷಿ ಹೊಂಡ, ಅದು ಅವರು ಕೃಷಿ ಇಲಾಖೆಯವರು ಕೊಟ್ಟಿದ್ದಕ್ಕಿಂತ ದುಡ್ಡು ಹೆಚ್ಚಿಗೆ ಹಾಕಿ ನಾನೇ ಚೆನ್ನಾಗಿರ್ಲಿ ನಮ್ಮಲ್ದಲ್ಲೇ ನೀರಿರ್ಲಿ ಅಂತ ಹೇಳಿ ಕೃಷಿ ಹೊಂಡ ಮಾಡಿದಾಗ ಅಲ್ಲಿ ಕೃಷ್ಣ ಮೃಗಗಳು ಅವಂತೂ ಹಿಂಡಿಂಡು ಒಂದು 15-20 ಕೃಷ್ಣ ಮೃಗಗಳು 24 ಗಂಟೆ ಅಲ್ಲೇ ಇರ್ತವೆ. ಯಾಕಂದ್ರೆ ನೀರು ಸಿಗುತ್ತೆ, 360 ದಿನಾನು ನೀರು ಇರುತ್ತೆ. ಯಾವಾಗ್ಲೂ ಆ ದಿನ ಮೇಲೆ ಮಲ್ಕೊಳ್ಳೋದು, ಅವಾಗ ಯಾರು ಇಲ್ದ ಹೋಗಿ ನೀರು ಕುಡಿಯೋದು, ಅಲ್ಲೇ ಇರ್ತವೆ ಸರ್. ಅವ ಬೆಳಗ್ಗೆನು ತೊಂದರೆ ಮಾಡ್ತಾ ಇಲ್ಲ, ಅನೇಕ ಪ್ರಾಣಿ ಪಕ್ಷಿಗಳಿಗೆಲ್ಲ ಒಳ್ಳೆ ಆಹಾರ ಒಳ್ಳೆ ನೀರು ಅಲ್ಲಿ ಸಿಗೋದ್ರಿಂದ ಅವು ಒಂದು ಅಲ್ಲೇ ವಾಸ ಮಾಡಕ್ಕೆ ಸ್ವಲ್ಪ ಇಷ್ಟಪಡ್ತವೆ. ಅಂದ್ರೆ ಆತರ ನಿಮ್ಮ ಜಮೀನಿನಲ್ಲಿ ವರ್ಷದ ಎಲ್ಲಾ ಕಾಲದಲ್ಲೂ ನೀರು ನಿಂತರೆ ನಿಮ್ಮ ಕೃಷಿ ಹೊಂಡದಲ್ಲಿ ಅಲ್ಲೆಲ್ಲ ಜೇನುಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತಲ್ವಾ? ಜೇನುಹುಳು ಬಹಳಷ್ಟು ಬರುತ್ತೆ ಕೃಷಿ ಹೊಂಡಕ್ಕೆ ನೀರು ಕುಡಿಲಿಕ್ಕೆ. ಅಲ್ಲಿ ಅಕ್ಕಪಕ್ಕ ಜೇನು ಇಟ್ಟುಕೊಂಡು ಅದು ಗೂಡು ಮಾಡಿಕೊಂಡು ಅದು ಬಂದು ಜೇನುಹುಳು ಏನಾನ ಇಲ್ಲ ಅಂದ್ರೆ ರೈತ ಇಲ್ಲ ಅವತ್ತು. ಹೌದು, ಇಳುವರಿ ಮೇಲೆ ಪರಿಣಾಮ ಬೀರುತ್ತಲ್ವಾ? ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಜೇನುಹುಳು ಇರಬೇಕು. ಅದಕ್ಕೋಸ್ಕರ ಯಾವುದೇ ಕಾರಣದ ನಾವು ಕಳೆನಾಶಕ ಔಷಧಿ ಹೊಡೆದ್ರೆ ಜೇನುಹುಳುಗಳೆಲ್ಲ ಸತ್ತೋಗ್ತವೆ. ಜೇನುಹುಳು ಇರಬೇಕು ಅಂದ್ರೆ ನಾವು ಇದನ್ನ ಯಾವ್ದು ಸಿಂಪಡಣೆ ಮಾಡಿದಾಗ ಇರಬೇಕು. ಯಾಕಂದ್ರೆ ಜೇನುಹುಳು ಇದ್ದಾಗಲೇ ನಮ್ಗೆ ಫಸಲಿನ ಪರಾಗ ಸ್ಪರ್ಶ ಆಗಿ ಒಳ್ಳೆ ಉತ್ತಮವಾದ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಸಾಕಷ್ಟು ರೈತರನ್ನ ನೋಡಿದೀವಿ ಅಲ್ವಾ, ಈಗ ಇರೋಂತಹ ಜಮೀನಲ್ಲಿ ಒಂದ್ ಸ್ವಲ್ಪ ಬದುಗಳು ಇದ್ದವನ್ನೆಲ್ಲ ಬದುಗಳನ್ನ ತೆಗಿಯಂತದ್ ನೋಡಿದ್ವಿ, ಭೂಮಿ ಎಲ್ಲ ವೇಸ್ಟ್ ಆಗುತ್ತಂತ. ಒಂದ್ ಗಿಡ ಮರನೂ ಇರಂಗಿಲ್ಲ, ಇದೆಲ್ಲ ನಮ್ಮ ಬೆಳೆಗೆ ಸಾಲೆ ಆಗುತ್ತಪ್ಪ ಅಂತೇಳಿ ಎಲ್ಲ ಕಡ್ದಾಕಂತದ್ದ ನಾವು ಸಾಕಷ್ಟು ನೋಡ್ತಾ ಇದ್ವಿ ಅಲ್ವಾ. ಅಂತದ್ರಲ್ಲ ನೀವು ಈ ಕೃಷಿ ಹೊಂಡ ಮಾಡಿದ್ರಲ್ಲ, ಆತರ ಬೇರೆ ರೈತರು ಕೃಷಿ ಹೊಂಡ ಮಾಡಕ್ಕೆ ಮನಸ್ಸನ್ನು ಮಾಡಲ್ಲ, ಯಾಕಂತಂದ್ರೆ ಇಲ್ಲಿ ಭೂಮಿ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇಂತ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಇಲ್ಲ ಸರ್, ನಾವು ಯಾವುದೇ ಹೊಲದಲ್ಲಿರ್ತಕ್ಕಂಥ ಗಿಡವನ್ನು ನಮಗೆ ಬೇರಾಗುತ್ತೆ ಅಂತ ತೆಗಿಬಾರ್ದು. ಅದರಿಂದ ನಮಗೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಯಾಕೆಂದರೆ ಇವತ್ತು ಡಾಕ್ಟರ್ ಖಾದರ್ ಅಂತ ಇದ್ದಾರೆ ಮೈಸೂರು ಹತ್ರ, ಅವರು ಒಂದು ಕ್ಲಾಸನ್ನು ಕೇಳಿದಾಗ ಹೇಳ್ತಾರೆ, ನಾವೆಲ್ಲರೂ ತೋಟವನ್ನು ಬೆಳ್ಕೊಂಡು ಅರಣ್ಯವನ್ನು ಬೆಳೆಸಿ ನಾವು ಬೆಳೆ ಬೆಳಿಬೇಕು ಅಂತಾರೆ. ಬದಿನ ಮೇಲೆ ಎಷ್ಟು ಗಿಡ ಮರಗಳಿರ್ತಾವೋ ಅಷ್ಟು ನಮಗೆ ಜೀವಾಮೃತ ಆಹಾರ, ಅದಕ್ಕೆ ಬೇಕಾಗ್ತಕ್ಕಂತಹ ಎಲೆ ಅದೆಲ್ಲ ಸಿಗ್ತಾ ಇರುತ್ತೆ. ಹಂಗಾಗಿ ತುಂಬ ಅದ್ಭುತವಾಗಿ ಗಿಡಗಳನ್ನು ಬೆಳೆಸ್ಬೇಕು ಸರ್. ಯಾಕಂದ್ರೆ ಪರಿಸರ ಮೇನ್ ಮುಖ್ಯ ನಮಗೆ. ಪರಿಸರ ಚೆನ್ನಾಗಿತ್ತಪ್ಪ ಅಂದರೆ ನಮ್ಮ ಇಡೀ ಹೊಲದಲ್ಲೆಲ್ಲನ ಯಾವಾಗಲೂ ತಂಪಿರುತ್ತೆ. ನಾವು ಬೇಸಿಗೆನಲ್ಲಿ ಬೇಸಾಯ ಮಾಡಬೇಕು. ಬೇಸಿಗೆನಲ್ಲಿ ಬೇಸಾಯ ಮಾಡಿದಾಗ ಹೊಲ ಉಳುಮೆ ಆದಾಗ ಚೆನ್ನಾಗಿ ಒಣಗಿಬಿಡುತ್ತೆ, ಅದು ಮಳೆ ಬಂದ ತಕ್ಷಣ ಚೆನ್ನಾಗಿ ನೀರು ಹಿಡಿದಿಟ್ಕೊಳ್ಳುತ್ತೆ. ಈ ನೀರು ಹಿಡಿದು ಇಟ್ಕೊಂಡಾಗ ಫಸಲಿಗೆ ಒಳ್ಳೆ ಏಳಿಗೆ ಕೊಡ್ತಾ ಇರುತ್ತೆ. ಯಾವಾಗಲೂ ನೀರು ಸ್ವಲ್ಪ ಮಳೆ ಬಂದರೂ ಸಾಕು, ಒಳ್ಳೆ ಅದ್ಭುತವಾದ ನೀರಿನ ಅಂಶ ಅದರಲ್ಲಿ ಇರುತ್ತೆ. ಯಾಕೆಂದರೆ ನಾವು ಬೇಸಿಗೆ ಚೆನ್ನಾಗಿ ಬೇಸಾಯ ಮಾಡೋದ್ರಿಂದ ಆ ಥರ ನೀರನ್ನು ಹಿಡಿದಿಟ್ಕೊಳ್ತಕ್ಕಂತಹ ಭೂಮಿ ಫಸಲಿಗೆ ಒಳ್ಳೆ ನೀರನ್ನು ಒದಗಿಸ್ತಾ ಇರುತ್ತೆ. ಈಗ ಗಿಡ ಮರಗಳನ್ನೆಲ್ಲ ನಾವು ಬದುಗಳಲ್ಲಿ ಬೆಳೆಸೋದ್ರಿಂದ ಈಗ ನೀರಿನ ಒಂದು ಸಂರಕ್ಷಣೆ, ಮಣ್ಣಿನ ಸಂರಕ್ಷಣೆ ಇದೆಲ್ಲ ನಾವು ಮಾಡ್ಬೋದಲ್ವಾ? ಆದಷ್ಟು ಹೊಲಗಳಲ್ಲಿ ಬದುಗಳನ್ನು ಹಾಕಂತ ಪ್ರಯತ್ನ ಪಡಬೇಕು. ಯಾಕಂದ್ರೆ ಎಲ್ಲಿ ನೀರು ಇಳಿಜಾರಲ್ಲಿ ಸುಮ್ಮನೆ ಅರ್ಧ ಹಳ್ಳ ಬೀಳುತ್ತೋ ಅಲ್ಲಿ ಒಂದು ಬದವನ್ನು ಕಟ್ಟಿದ್ರೆ ಆ ಮೇಲಿಂದ ಬಂದ್ಬಿಟ್ಟು ಕೊಚ್ಚಲು ಕೂತ್ಕೊಂಡು ಒಳ್ಳೆ ಫಲವತ್ತಾದ ಭೂಮಿ ಆಗುತ್ತೆ ಸರ್. ಹಂಗಾಗಿ ಆ ಬದಿನ ಮೇಲೆ ಒಂದೊಂದು ಗಿಡಗಳು ಹಾಕಂತ ಹೋದಾಗ ಆ ಬದಿನ ಮೇಲೆ ಹಾಕಿದ್ರೆ ನಮ್ಗೇನು ಬೇರ್ಕಾಲ ಆಗಲ್ಲ, ಒಳ್ಳೆ ಫಸಲು ಆಗುತ್ತೆ, ಅದರಿಂದ ಒಳ್ಳೆ ನಮ್ಗೆ ಗೊಬ್ಬರ ಆಗುತ್ತೆ, ಹಸಿರೆಲೆ ಗೊಬ್ಬರ ಮಾಡ್ಕೋಬಹುದು, ಅನೇಕ ತರಹ ಗೊಬ್ಬರಗಳನ್ನ ಮಾಡಿಕೊಂಡು ಬೆಳೆಯನ್ನ ಬೆಳಿಬಹುದು ಸರ್. ಈಗ ಸಾಕಷ್ಟು ವರ್ಷ ಆಯ್ತು ಕೃಷಿ ಹೊಂಡ ಮಾಡಿಕೊಂಡು, ಈಗ ಕೆಲವು ವರ್ಷ ನೀವು ಅದರಿಂದ ನೀರು ಬಳಸಿ ಬೇರೆ ಬೆಳೆಗಳನ್ನ ಬೆಳೆದಿರ. ಈಗ ನಿಮಗೆ ತರಬೇತಿ ಕೊಟ್ಟರು ಕೆ ವಿ ಕೆ ಒಳಗಡೆ ಬಬ್ಬೂರ್ನಲ್ಲಿ ಈ ಮೀನು ಕೃಷಿ ಮಾಡ್ರಿ ಅಂತೇಳಿ ಸಾಕಷ್ಟು ನಿಮಗೆಲ್ಲ ಮಾಹಿತಿ ಕೊಟ್ಟಾಗ ಮೀನು ಕೃಷಿ ಮಾಡಬೇಕು ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿರ? ನಾವು ಫಸ್ಟು ಕೃಷಿ ಹೊಂಡ ಕ್ಲೀನ್ ಮಾಡ್ಕೋಬೇಕು, ಫಸ್ಟು ಸುಣ್ಣ ಹಾಕಬೇಕು, ಸುಣ್ಣ ಹಾಕಿ ಅದನ್ನೆಲ್ಲ ಹಾಕಿದ್ಮೇಲೆ ಅದು ಯಾವುದೇ ಸಗಣಿ ಆಗಿರಲಿ ಅದಕ್ಕೊಂದು 5 ಕೆಜಿ 10 ಕೆಜಿ ಸಗಣಿ ತೊಗೊಂಬಂದು ಚೆನ್ನಾಗಿ ಕದರಿ ಎಲ್ಲ ಕೃಷಿ ಹೊಂಡಕ್ಕೆಲ್ಲ ಚೆಲ್ಲಿಬಿಟ್ಟು ರೆಡಿ ಮಾಡಿಕೊಂಡು ಅದು ಆದ ಒಂದು ವಾರಕ್ಕೆ ಮೀನು ಮರಿ ತೊಗೊಂಡೋಗಿ, ಮೀನು ಮರಿ ತೊಗೊಂಡೋದ್ರೆ ತಕ್ಷಣ ಬಿಡೋಂಗಿಲ್ಲ, ಅಲ್ಲಿ ತೊಗೊಂಡೋಗಿ ಆ ಮೀನು ಮರಿನ ಕೃಷಿ ಹೊಂಡದಲ್ಲಿ ಆ ಕವರ್ ಇಕ್ಕಿ ಅರ್ಧ ಗಂಟೆ ಆದಮೇಲೆ, ಯಾಕೆಂದ್ರೆ ಆ ಮೀನು ಮರಿ ಆ ಕೃಷಿ ಹೊಂಡದ ಒಂದು ತಂಪನ್ನು ಸವಿಬೇಕು, ಅದಾದ್ಮೇಲೆ ನಿಧಾನಕ್ಕೆ ಓಪನ್ ಮಾಡಿ ಅದು ದಬ ದಬ ಒಯ್ಲೂಬಾರ್ದು ಅದನ್ನು, ಅದನ್ನ ಹಂಗೆ ನಿಧಾನಕ್ಕೆ ಓಪನ್ ಮಾಡಿ ಹಿಂದಕ್ಕೆ ಮಡಚಿ ನೀರಲ್ಲಿ ನಿಧಾನಕ್ಕೆ ಅದಾಗಿ ಅದು ಕೃಷಿ ಹೊಂಡದಲ್ಲಿ ಹೋಗಂಗೆ ಮಾಡಬೇಕು. ಆವಾಗ ಅದು ಸರಾಗವಾಗಿ ಒಂದೊಂದೇ ಹೋದಾಗ ಇಡೀ ಕೃಷಿ ಹೊಂಡಕ್ಕೆ ಎಲ್ಲ ಹೋಗ್ಬಿಟ್ಟು ಸೇರ್ಕೊಳ್ಳುತ್ತೆ ಸರ್. ಆಹಾರ ಆಗ್ಬೇಕಾದ್ರೆ ಕರೆಕ್ಟಾಗಿ ಒಂದು ಟೈಮ್ ಹಾಕಿರ್ ಸಾಕು, ಅದಕ್ಕೆ ಆಹಾರ ಆಗ್ಬೇಕಾದ್ರೆ ನಮ್ಮ ಪ್ರಯತ್ನ, ನಾವು ಒಂದು 2 ಚಪ್ಪಾಳೆ ಹೊಡಿತ ಅಭ್ಯಾಸ ಮಾಡಿದ್ರೆ ಪ್ರತಿ ದಿನ ಚಪ್ಪಾಳೆ ಹೊಡಿಸಕ್ಕೆ ಅವಾಗ ಆಹಾರ ಬಂತು ಅಂತ ಓಡ್ ಬಂದ್ಬಿಡ್ತವೆ. ಈ ತರ ಅಭ್ಯಾಸ ಮಾಡ್ತಾ ನಾವು ಮೀನು ಮರಿ ಸಾಕಿ ಅಂತ ಹೋದಾಗ ಆ ಮೀನು ಮರಿ ನೋಡಿದ್ರೆ ಖುಷಿ ಆಗುತ್ತೆ, ಆ ಬೆಳೆಯೋದು ಆ ಒಂದು ಇದನ್ನ ತುಂಬಾ ಅದ್ಭುತವಾದ ಮೀನನ್ನ ಸಾಕಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಸರ್. ಈಗ ಮೀನು ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ನೀವು ಮೀನು ಮರಿಗಳನ್ನ ತಂದ್ರಲ್ಲ, ಎಷ್ಟು ಗಾತ್ರ ಇದ್ವು ಮೀನುಗಳು? ಚಿಕ್ಕದು ಸರ್, ಒಂದು 1.5 inch 1.5 inch 2 inch 3 ಮೀನು ಬರುತ್ತೆ ಸರ್. ಅದರ ಕಾಟ್ಲ 3, ಒಂದು ಮೇಲೆ ಮೇಯ್ತಕ್ಕಂಥದ್ದೊಂದು, ಸೆಂಟ್ರಿನಲ್ಲಿ ಮೇಯ್ತಕ್ಕಂಥದ್ದೊಂದು, ಕೆಳಗಡೆ ಕಳೆ ಪಳೆ ತಿಂದು ಜೀವನ ಮಾಡ್ತಕ್ಕಂಥದ್ದೊಂದು, 3 ಮೀನಿದೆ. ಆ 3 ಮೀನನ್ನು ಕೊಡ್ತಾರೆ ಅವರು, ಅದು 3 ಇದಾಗುತ್ತೆ ಸರ್ ಬಿತ್ತನೆ ಮಾಡಿದಾಗ, ಅದು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲೇ ಅದು ಆಹಾರವನ್ನು ತಿನ್ಕೊಂಡು ಜೀವನ ಮಾಡ್ತಾ ಇರುತ್ತೆ ಸರ್. ಅಂದ್ರೆ ನೀವು 1 ತಳಿಯ ಮೀನನ್ನ ಸಾಕಾಣಿಕೆ ಮಾಡಿಲ್ಲ, 3 ತಳಿಯ ಮೀನನ್ನ ಏಕಕಾಲದಲ್ಲೇ ಬಿಟ್ಟಿದ್ದೀರಾ? ಏಕಕಾಲದಲ್ಲಿ 3 ತಳಿ ಮೀನನ್ನ ಬಿಟ್ಟಿದೀವಿ ಸರ್. ಈ ಆಹಾರ ಅಂತಂದ್ರೆ ಹೊರಗಡೆ ರೆಡಿಮೇಡ್ ಫುಡ್ ತಂದು ಹಾಕ್ತೀರಾ ಅಥವಾ ನೀವೇನಾದ್ರೂ ತಯಾರು ಮಾಡಿ ಕೊಡ್ತಾ ಇದ್ದೀರಾ? ನಾವು ಸಗಣಿಯನ್ನ, ಎಮ್ಮೆ ಸಗಣಿಯನ್ನ ವಾರಕ್ಕೆ 15 ದಿನಕ್ಕೆ ಒಂದ್ ಸಾರಿನ ಒಂದು 5 ಕೆಜಿ ಹಾಕ್ತೀನಿ ಸರ್. ಅದನ್ನ 5 ಕೆಜಿ ಹಾಕ್ಬಿಟ್ಟು ಅದೆಲ್ಲ ಕ್ಲೀನಾಗಿ ಕದರಿ ಎಲ್ಲ ಕೃಷಿ ಹೊಂಡ ತುಂಬಾ ಚೆಲ್ಲಬೇಕು, ತಗೊಂಡೋಗಿ ಎಸೆಯೋದಲ್ಲ, ಕೃಷಿ ಹೊಂಡ ತುಂಬಾ ಚೆಲ್ಲಿದಾಗ ಅದರಲ್ಲಿ ಫಂಗಸ್ ಬೆಳೀತೈತೆ, ಆ ಫಂಗಸ್ ಅನ್ನ ತಿನ್ಕೊಂಡು ಮೀನುಗಳು ಜೀವನ ಮಾಡ್ತಾ ಇರ್ತವೆ. ಆ ಫಂಗಸ್ಸು ತಿನ್ನೋದ್ರಿಂದ ತುಂಬಾ ಅದ್ಭುತವಾದ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಅದರಲ್ಲಿ ಕಾಟ್ಲ ಅವೆಲ್ಲ ಎಂತ ಚೆನ್ನಾಗಿ ರುಚಿಕರವಾದ ಮೀನು ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಸರ್, ಅಂತ ಅದ್ಭುತವಾದ ಮೀನು ಬಂದ್ಬಿಡುತ್ತೆ. ಆ ಡೈಲಿ ಸ್ವಲ್ಪ ಒಂದು 2,000 ಮರಿಗೆ ಒಂದು 150 grams ನಾನು ಡೈಲಿ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಹಾಕ್ಬರ್ತೀನಿ, ಅವು ಸಾಯಂಕಾಲ ತನಕ ಅದರಲ್ಲಿ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಸರ್. 150 grams ಅಂತಂದ್ರೆ ಏನ್ ಕೊಡ್ತೀರಾ ಅಲ್ಲಿ? 150 grams ಆಹಾರ ಕೊಡ್ತೀವಿ ಸರ್. ಆಹಾರ ಅಂತಂದ್ರೆ ಮೀನಿನ ಆಹಾರ ಫುಡ್ ಬರುತ್ತೆ, ಅದು ಕೊಟ್ಬಿಡ್ತೀವಿ ಸರ್. 50 grams 150 grams 20 ಆದ್ಮೇಲೆ ಒಂದು 50 grams ಜಾಸ್ತಿ ಮಾಡ್ತೀವಿ, 20 ದಿನಕ್ಕೆ 50 grams ಜಾಸ್ತಿ ಮಾಡ್ತಾ ಹೋಗ್ಬೇಕು, ಅದು ಒಂದು 3-4 ತಿಂಗಳಿಗೆ 1 kg ಬಂದ್ಬಿಡುತ್ತೆ ಸರ್. ಫಸ್ಟ್ ಕ್ಲಾಸ್ ನಾವು ಸಾಕೋದ್ರ ಮೇಲೆ ಡಿಪೆಂಡ್, ಅದಕ್ಕೆ ಎಷ್ಟು ಫುಡ್ ಹಾಕಿ ಹೆಂಗ್ ಬೆಳೆಸ್ತೀವೋ ಅದ್ರ ಮೇಲೆ ಬಂದ್ಬಿಡುತ್ತೆ. ನಾವು ಒಂದು ಮಗು ಹುಟ್ಟಿದಾಗ ಹೆಂಗ್ ಸಾಕ್ತೀವೋ ಆ ಟೈಪ್ ಅದೇ ತರ ನಾನು ಅದು ಮೀನು ನನ್ನ ಮಗು ಅಂತ ತಿಳ್ಕೊಂಡು ಸಾಕಿದಾಗ ಅದು ನನ್ನ ಮಗುವಿನ ರೀತಿಯಲ್ಲೇ ಬೆಳೀತಾ ಹೋಗುತ್ತೆ ಸರ್. ಈಗ ಮೀನು ಸಾಕಾಣಿಕೆಯನ್ನ ಈಗ ಹೊಸದಾಗಿ ಮಾಡ್ತಾ ಇದ್ರಿ ನೀವು, ಅಲ್ಲಿ ಏನಾದ್ರೂ ಸಮಸ್ಯೆಗಳನ್ನ ಎದುರಿಸಿದ್ರೆ? ಈಗ ಮೀನುಗಳಿಗೆ ರೋಗ ಬರುವಂತದ್ದು, ಬೇರೆ ಬೇರೆ ಈಗ ಪಕ್ಷಿಗಳು ಬಂದು ಅದ್ರ ಮೇಲೆ ಅವಕ್ಕೆ ಕಾಟ ಕೊಡುವಂತದ್ದು, ಹಾವುಗಳು ಬಂದು ತಿನ್ನುವಂತದ್ದು, ಈ ತರ ನೋಡಿದ್ರೆ? ಒಂದು ಪಕ್ಷಿ ಬರುತ್ತೆ ಸರ್, ಅದು ಕಾಣದೇ ಇಲ್ಲ, ನೀರೊಳಗಡೆ ಮುಳುಕೊಂಡು ಪ್ರತಿದಿನ ಬಂದು 10 ತಿಂದಕ್ಕೆ ಹೋಗ್ಬಿಡುತ್ತೆ. ಅದನ್ನೇ ಮಾಡ್ತೀನಿ ನಾನು, ಬಲೆ ಹಾಕ್ಬಿಡ್ತೀನಿ ಸುತ್ತ, ಒಂದು ಬಲೆ ಹಾಕ್ಬಿಟ್ಟು ಆ ಬಲೆಯಿಂದ ರಕ್ಷಣೆ ಮಾಡ್ಕೊಳ್ತೀನಿ ಆ ಪಕ್ಷಿದು. ಆಮೇಲೆ ಹಾವುಗಳು ತಿಂತವೆ, ಹಾವುಗಳು ಬರ್ದ ರೀತಿಯಲ್ಲಿ ಸುತ್ತರ್ಕೊಂಡು ಕೃಷಿ ಹೊಂಡ ಸುತ್ತ ಬಲೆ ಬಿಡ್ತೀನಿ, ಆ ಬಲೆಯಿಂದ ಹಾವು ರಕ್ಷಣೆ, ಕಪ್ಪೆ ಹಾವು ಮತ್ತೆ ಹಾಮೆ ಇವೆಲ್ಲ ರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ನಾವು ಮೀನು ಮರಿ ಸಾಕ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಇವೆಲ್ಲ ಬಂದ್ಬಿಟ್ರೆ ಇವೆಲ್ಲ ಕೃಷಿ ಹೊಂಡದಲ್ಲಿ ಇರ್ತಕ್ಕಂಥ ಮೀನೆಲ್ಲ ಖಾಲಿ ಮಾಡಾಕ್ಬಿಡ್ತದೆ. ಇವನ್ನೆಲ್ಲ ರಕ್ಷಣೆ ಮಾಡ್ಕೋಬೇಕು. ಮತ್ತೆ ಆ ಪಕ್ಷಿ ಬರ್ದ ರೀತಿನಲ್ಲಿ ನಾವು ನೋಡ್ಕೋಬೇಕು. ಆ ಪಕ್ಷಿ ಏನಾದ್ರು ಕಣ್ಕಣ್ತು ಅಂದ್ರೆ ತಿಂದೋಲ್ಟ ಹೊರಡ್ಬಿಡುತ್ತೆ. ಅಂದ್ರೆ ಈ ತರ ಅನುಭವ ಆಗಿದೆ ನಿಮಗೆ? ಆಗಿದೆ ಸರ್, ಆಗಿದೆ. ಎಷ್ಟೋ ಸಾರಿ ನಾನು ಮೀನ್ ಬಿಟ್ಟಾಗ ಆ ಪಕ್ಷಿ ಬಂದು ಮುಳಿ ಕೇಳಿದೆ, ನಾನು ಹೋದ ತಕ್ಷಣ ಲಟಕ್ ನಾಡ್ತಿತ್ತು, ನಾನು ಅದನ್ನ ಶಬ್ದ ಮಾಡಿ ಓಡಿಸ್ಬಿಡ್ತಿದ್ದೆ. ಈಗ ಅದಕ್ಕೆ ಬಲೆ ಹಾಕಿದೀನಿ, ಬಲೆ ಹಾಕಿದ್ರಿಂದ ಆ ಪಕ್ಷಿ ಎಲ್ಲೂ ಕಾಣ್ತಾ ಇಲ್ಲ. ಈಗ ರೋಗಗಳು ಏನಾದ್ರು ಬರ್ತಾವ ಮೀನುಗಳಿಗೆ? ಮೀನುಗಳಿಗೆ ರೋಗ ಬರುತ್ತೆ ಸರ್. ರೋಗ ಬಂದಾಗ ಅದ್ ಮೀನಲ್ಲೇ ಸ್ವಲ್ಪ ಇದಾಗ್ತಿರುತ್ತೆ. ಅದು ಬಂದ್ಬಿಟ್ಟು ನೋಡ್ಕೊಂಡು ಅದಕ್ಕೆ ಏನ್ ಬೇಕನ್ನೋದನ್ನ ಮೇಡಮ್ಗೆ ಹೇಳಿದ್ರೆ ಒಂದು ಔಷಧಿ ಹೇಳ್ತಾರೆ, ಅದನ್ನ ತಗೊಂಬಂದು ಹಾಕ್ಬಿಟ್ರೆ ಅದು ಕ್ಲಿಯರ್ ಆಗ್ತಾ ಇದೆ. ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹೋಗಿ ನೀವು ಭೇಟಿ ಮಾಡಿ ಈ ತರ ಮೀನುಗಳು ಈ ತರ ಆಗಿದೆ, ಇದಕ್ಕೇನು ಚಿಕಿತ್ಸೆ ಅಂತ ಕೇಳಿದ್ರೆ ಅಲ್ಲಿ ಶ್ರುತಿ ಮೇಡಮ್ ಅವ್ರಿಗೆ ಆ ಮೀನ್ ತಗೊಂಡೋಗಿ ತೋರಿಸಿದ್ರೆ ಸಾಕು, ಈ ತರ ಆಗಿದೆ ಮೇಡಮ್ ಅವ್ರೆ ಅಂದ್ರೆ ಈ ತರ ಆಗಿರೋದಕ್ಕೆ ಇಂತ ಔಷಧಿ ಹಾಕ್ರಿ ಅಂತ ಹೇಳ್ಬಿಟ್ಟು ಅವ್ರು ಬರ್ಕೊಟ್ಬಿಡ್ತಾರೆ. ಅದನ್ನ ತಗೊಂಬಂದ್ಬಿಟ್ಟು ಔಷಧಿ ಹಾಕ್ಬಿಟ್ರೆ ಅದು ಕಾಯಿಲೆ ಕ್ಲಿಯರ್ ಆಗುತ್ತೆ ಸರ್. ಮೀನಿಗೂ ಕಾಯಿಲೆ ಇದೆ, ಕಾಯಿಲೆ ಇಲ್ಲ ಅಂತ ಹೇಳಲ್ಲ, ಮೀನಿಗೂ ಕಾಯಿಲೆ ಬರುತ್ತೆ. ಅದನ್ನ ನಾವು ಎಚ್ಚೆತ್ಕೊಂಡು ನೋಡ್ಕೊಂಡ್ರೆ ನಾವು ಆಗ್ಲೇ ಒಂದೇ ಎರಡು ಆಗದೊಳಗೆ ನಾವು ಅದನ್ನ ಕಾಯಿಲೆಯನ್ನ ಕ್ಲಿಯರ್ ಮಾಡ್ಕೋಬಹುದು ಸರ್. ಒಂದು ಮೀನಿಗೆ ಎರಡು ಮೀನಿಗೆ ಕಾಯಿಲೆ ಬಂದಿರುತ್ತಪ್ಪ, ಈಗ ಔಷಧಿ ಅಂತಂದ್ರೆ ನೀರಿನೊಳಗೆ ಹಾಕ್ತೀರಾ ಯಾವ ತರ? ಅಲ್ಲ, ನೀರಿನೊಳಗೆ ಅದನ್ನ ಔಷಧಿ ಹಾಕ್ತಾ ಇರ್ತೀವಿ ಸರ್. ಈಗ ಎಲ್ಲಾ ಮೀನುಗಳಿಗೆ ಅವು ಹೋಗಲ್ಲ, ಆಹಾರದಲ್ಲೂ ಹೋಗ್ಬಿಡುತ್ತೆ ಸರ್. ಈಗ ರೋಗ ಬಂದಿರೋಂತವನು ಅದನ್ನ ಸೇವನೆ ಮಾಡಿದಂಗೆ ಆಗುತ್ತೆ, ರೋಗ ಇಲ್ಲದಂತ ಮೀನುಗಳು ಅದನ್ನ ಸೇವನೆ ಮಾಡಿದಂಗೆ ಆಗುತ್ತೆ. ಎಲ್ಲ ತಿಂದ್ರೆ ಆ ರೋಗ ಬರೋದೇ ಇಲ್ಲ ಸರ್. ಆ ತರ ನಿಯಂತ್ರಣ ಮಾಡಬಹುದು, ನಿಯಂತ್ರಣ ಮಾಡ್ಕೋಬಹುದು ಅಂತೇಳಿ. ಈಗ ಜಾಸ್ತಿ ಮಳೆ ಬಂತಪ್ಪ, ಈಗ ಏನಾದ್ರು ನಿಮ್ಮ ಕೃಷಿ ಹೊಂಡ ತುಂಬಿಕೊಂಡು ಹೊರಗೆ ನೀರು ಹೋಯ್ತು ಅಂತಂದ್ರೆ ಅವಾಗ ಈ ಮೀನು ಸಾಕಾಣಿಕೆಯಲ್ಲಿ ಏನಾದ್ರು ಸಮಸ್ಯೆಗಳು ಎದುರಿಸಿದ್ರೆ? ಸೈಡ್ ಅಲ್ಲಿ ಬಲೆ ಬಿಟ್ಟಿರ್ತೀವಿ ಮೀನು ಹೊರಗಡೆ ಹೋಗ್ದಾಗೆ, ನೀರು ಹೊರಗಡೆ ಹೋಗಂಗೆ ನಾವು ಅದು ಬಲೆಯನ್ನ ಎಳ್ದಿರ್ತೀವಿ ಸರ್. ಹಂಗಾಗಿ ಮೀನು ಹೊರಗಡೆ ಹೋಗಲ್ಲ, ಅಲ್ಲೇ ಇರುತ್ತೆ. ಎಷ್ಟೇ ನೀರು ಬಂದ್ರು ಹೊರಗಡೆ ಹೋಗದ ರೀತಿಯಲ್ಲಿ ಭದ್ರತೆಯನ್ನ ಮಾಡಿರ್ತೀವಿ. ಅಂದ್ರೆ ಇದೇ ವರ್ಷ ನೀವು ಮೊದಲು ಪ್ರಾರಂಭ ಮಾಡಿದ್ರ ಸಾಕಾಣಿಕೆ ಮಾಡಿಕೆ? ಈಗ ಎಷ್ಟು ಆದಾಯ ಕಾಣ್ತೀರಿ ಅಂತ ನಿರೀಕ್ಷೆ ಮಾಡಿದ್ರ? ನಾನು ಆದಾಯ ಕಾಣ್ತೀನಿ ಅಂತ ನಿರೀಕ್ಷೆ ಈಗ ನಾನು ಇಟ್ಕೊಂಡೇ ಇಲ್ಲ ಸರ್. ಬಟ್ ಬೆಳಿಬೇಕು ಅಂತ ಬೆಳೀತಾ ಇದ್ದೀನಿ, ಇದೇ ಫಸ್ಟ್. ನಾನು ನೋಡೋಣ ಹೆಂಗ ಆಗ್ಬೋದು ಅಂತ, ಬೆಳೆ ಬೆಳಿಬೇಕು ಅಂತ ಹೇಳ್ತೀನಿ. ಈಗ ಚೆನ್ನಾಗಿ ಒಳ್ಳೆ ಇಳುವರಿ ಬಂತು ಮೀನು ಕೃಷಿಯಲ್ಲಿ ಅಂತಂದ್ರೆ, ಉತ್ತಮವಾದ ಒಂದು ಮೀನು ಗಾತ್ರ ಬಂದು ತೂಕ ಚೆನ್ನಾಗಿ ಬಂತು ಅಂದ್ರೆ ನಿಮಗೆ ಮಾರಾಟದ ವ್ಯವಸ್ಥೆ ಎಲ್ಲಿದೆ? ಮಾರ್ಕೆಟ್ ಇದೆ ಸರ್, ಚಿತ್ರದುರ್ಗ ಇದೆ, ಹಿರಿಯೂರ್ ಇದೆ, ಮಾರ್ಕೆಟ್ ಇದೆ ಸರ್. ಇನ್ನೊಂದು, ನಾವು ಹೆಣ್ಣು ಮಕ್ಳ ಹೆಸರಿಗೆ ಭೂಮಿ ಇದ್ರೆ ಮತ್ಸ್ಯ ಇದರಲ್ಲಿ ಒಂದು ಲೋನ್ ಎಲ್ಲ ಕೊಡ್ತಾರೆ ಸರ್, ಕೇಂದ್ರ ಸರ್ಕಾರದಿಂದ 60% ರಿಯಾಯಿತಿ, ಇನ್ನು 40% ಕಟ್ಟೋದು. ನಾನು ಸುಮಾರು ಅಲ್ಲಿ ಈಗ ನಂದು 2 ಎಕರೆ ಜಮೀನು ಬರುತ್ತೆ ಸರ್, 2 ಎಕರೆ ಬಾಂಡ್ ಮಾಡಿದ್ರೆ ಆರಾಮಾಗಿ ನಾನು 1,00,000 ಮೀನು ಸಾಕುವಷ್ಟು ನೀರು ಸೋರ್ಸಸ್ ಆಗುತ್ತೆ. ಈಗ ಮೊನ್ನೆ ಕೋಡಿ ಬಿದ್ದು ನೀರು ಹರಿದು ಹೋಗ್ತಾ ಇದೆ, ಸುಮಾರು ನನ್ನ ಹೊಲಕ್ಕೆ 500 ಎಕರೆ ಜಾಗದಿಂದ ನೀರು ಬರ್ತಾ ಇರುತ್ತೆ. ಅಲ್ಲಿ ಕೋಡಿ ಮಾಡಿದ್ದೀನಿ, ಅಲ್ಲಿ ನಾನೇನೋ ಬಾಂಡ್ ಮಾಡಿದ್ದೀನಿ ಅಂದರೆ ಅದು ಎಲ್ಲನೂ ನೀರು ಮೀನು ಸಾಕಾಣಿಕೆ ಮಾಡ್ಬೋದು, ಅಥವಾ ಮರಿ ಸಾಕಿ ಮರಿ ಮಾರ್ಬೋದು, ಯಾವ್ದು ಬೇಕಾದ್ರೂ ಲಾಭದಾಯಕವಾದ ರೈತ ಆಗ್ಬೋದು ಅವಾಗ. ಯಾಕೆಂದ್ರೆ ಒಳ್ಳೆ ನೀನು ಗಾಡಿ ತಗೊಳಕ್ಕೂ ಸಬ್ಸಿಡಿ ಇದೆ ಮೀನಿಗೆ, ಮೀನು ಮಾರ್ಲಿಕ್ಕೆ ಬೇರೆ ಕಡೆ ಹೋಗಕ್ಕೆ ಗಾಡಿಯನ್ನು ವ್ಯವಸ್ಥೆ ಇದೆ, ನೀವು ಮನೆ ಕಟ್ಕೊಳಕ್ಕೂ ಸಬ್ಸಿಡಿ ಇದೆ, ಪ್ರತಿ ಒಂದು ಸಬ್ಸಿಡಿ ಮೀನು ಸಾಕಾಣಿಕೆಯಲ್ಲಿ ಇದೆ ಸರ್. 60% ಹೆಣ್ಮಕ್ಳಿಗೆ 60%, SC/ST 60%, ನಮ್ ಜನರಲ್ ಗಂಡ್ಮಕ್ಳಿಗೆ 40%, ಇಷ್ಟು ನಾವು 60% ಕಟ್ಬೇಕು ಜನರಲ್ ಗಂಡ್ಮಕ್ಳು. ಅದೇ ಜನರಲ್ ಹೆಣ್ಮಕ್ಳು ಯಾರೇ ಆಗಿರ್ಲಿ, ಜನರಲ್ ಅನ್ನಾಗ್ಲಿ, ST ಏನಾಗ್ಲಿ, ಅವರು 60% ಡಿಸ್ಕೌಂಟ್ ಇದೆ ಸರ್, ಬರೀ 40% ಕಟ್ಟೋದು. 500,000 ನಾವು ತಗೊಂಡು ಬಾಂಡ್ ಮಾಡ್ಕೊಂಡು ಮೀನು ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಲಾಭದಾಯಕವಾಗಿ ಮೀನನ್ನ ಸಾಕಬಹುದು ಸರ್. ಅಂದ್ರೆ ಸರ್ಕಾರದ ಯೋಜನೆಗಳು ಸಾಕಷ್ಟು ಇದಾವಲ್ವಾ? ಸಾಕಷ್ಟು ಇದೆ. ಅಂದ್ರೆ ಅವನ್ನೆಲ್ಲ ನಮ್ಮ ಕೃಷಿಕರು ಅಂದ್ರೆ ಅದರ ಉಪಯೋಗ ಪಡ್ಕೊಳ್ಬೇಕು, ಬಳಸ್ಕೋಬೇಕು. ಪ್ರತಿಯೊಬ್ಬ ರೈತನು ಸಾಮಾನ್ಯ ಒಂದಲ್ಲ ಒಂದ್ ಕಡೆ ಅವ್ರದ್ದು ಕಟ್ಟೆನೆಲ್ಲ ಇದ್ದೇ ಇರುತ್ತೆ ಸರ್. ಮಳೆ ಆಶ್ರಯ, ಅಲ್ಲಿ ಮಳೆ ಬಂದು ನೀರು ನಿಲ್ತಕ್ಕಂತ ಜಾಗದಲ್ಲಿ ನಾವು ಅಲ್ಲೂ ಸಹ ಮೀನು ಸಾಕಾಣಿಕೆ ಮಾಡಬಹುದು ಸರ್, ತುಂಬಾ ಅದ್ಭುತವಾದ ಮೀನು ಸಾಕಬಹುದು ಸರ್. ಈಗ ವರ್ಷದ ಎಲ್ಲಾ ಕಾಲದಲ್ಲೂ ಮಾಡಿದ್ರು ಸಹ ಈ ಮಳೆಗಾಲದಲ್ಲಿ ಏನ್ ನೀರಿನ ಸಮಸ್ಯೆ ಇರಲ್ವಾ? ಉತ್ತಮವಾದ ಮಳೆ ಆಯ್ತು ಅಂದ್ರೆ ಸಾಕಷ್ಟು ನೀರು ನಿಮ್ಮ ಒಂದು ಕೃಷಿ ಹೊಂಡಗಳಲ್ಲಿ ಬರುತ್ತೆ. ನೀರಿದ್ದಂತ ಸಂದರ್ಭದಲ್ಲಿ ಈಗ ನೀವು ಈ ಒಂದು ಮೀನು ಕೃಷಿ ಮಾಡಿ ಸಾಕಷ್ಟು ಆದಾಯ ಗಳಿಸಬಹುದಲ್ವಾ? ಆರಾಮ ಬಹಳ ಚೆನ್ನಾಗಿ ಗಳಿಸಬಹುದು ಸರ್. ಯಾಕೆಂದ್ರೆ ಇದರಲ್ಲಿ ನಾವು ಯಾವ್ದು ಫಸಲು ತಗೊಳಕಾಗಲ್ಲ, ಮೀನಲ್ಲಿ ಒಳ್ಳೆ ಆದಾಯವನ್ನು ತಗೋಬಹುದು. ಯಾಕೆಂದ್ರೆ ಅದರಿಂದ ಒಳ್ಳೆ ಆದಾಯ ಬರುತ್ತೆ, ಒಳ್ಳೆ ಆದಾಯದಿಂದ ಎಲ್ಲರೂ ಆರಾಮ ಸುಖವಾಗಿರ್ಬೋದು ಸರ್. ಯಾಕಂದ್ರೆ ಮೀನು ಅಷ್ಟು ಅದು 4-5 ತಿಂಗಳೊಳಗೆ 1 ಕೆಜಿ ಬಂದ್ಬಿಡುತ್ತೆ. ಇನ್ನು ಸ್ವಲ್ಪ ಹೆಚ್ಚಿಗೆ ಸಾಕಿದ್ರೆ 1.5 ಕೆಜಿ 2 ಕೆಜಿ 1 ಕೆಜಿ ಮೀನು 100 ರೂಪಾಯಿಗೆ ಹೋಗ್ಲಿ ಸರ್, 120-130 ಮಾರ್ಕೆಟ್ ನಲ್ಲಿ ಮಾರ್ತಾರೆ. ಅಲ್ಲಿ ರೈತನಿಗೆ 1 ಕೆಜಿಗೆ 100 ರೂಪಾಯಿ ಸಿಕ್ಕರೆ ಸಾಕು, ಎಷ್ಟೋ ದುಡ್ಡು ಸಿಗ ಅವರಿಗೆ ಮೀನಿಂದ ದುಡ್ಡು ಬರುತ್ತೆ ಸರ್. ತುಂಬಾ ಅದ್ಭುತವಾಗಿ ರೈತ ಯಾವುದೇ ಸಾಲ ಇಲ್ಲದೆ ಮಾಡಬಹುದು. ಯಾಕೆಂದ್ರೆ ಅವನು ತಿರ್ಗ ಆತ್ಮಹತ್ಯೆ ಮಾಡ್ಕೊಂಬಂತ ಬೇಕಿಲ್ಲ, ಯಾಕೆಂದ್ರೆ ಇಲ್ಲಿ ಬೆಳೆ ಸಿಗುತ್ತಲ್ಲ, ಬೆಳೆ ಅದ್ಭುತವಾದ ಮೀನಿನ ಬೆಳೆ ಸಿಗುತ್ತೆ. ಮೀನು ಸಾಕೋದ್ರಿಂದ ಒಳ್ಳೆ ಲಾಭದಾಯಕ ಮೀನು ಸಾಕಬಹುದು ಸರ್. ಈಗ ಸಾಲ ತಗೊಂಡು ಬಂದು ಇಲ್ಲಿ ಗೊಬ್ಬರ ಕೊಡುವಂತದ್ದು, ಔಷಧಿ ಹೊಡಿಯಂತದ್ದು, ಭೂಮಿ ಉಳಿ ಮಾಡಂತದ್ದು ಇದ್ಯಾವುದೂ ಇರಲ್ಲಲ್ವಾ? ಏನು ಇರಲ್ಲ. ಸ್ವಲ್ಪ ಮಳೆಗಾಲ ಚೆನ್ನಾಗಾಯ್ತು, ನೀರಿನ ವ್ಯವಸ್ಥೆ ಇತ್ತು ಅಂದ್ರೆ ನೆಮ್ಮದಿಯಾಗಿ ಮೀನು ಕೃಷಿ ಮಾಡಬಹುದು. ಇನ್ನು ಒಂದು ಪಂಪ್ ಸೆಟ್ ಇದ್ದು ನೀರೇನಾದ್ರೂ ಒಡೆದು ಬಾಂಡ್ಗಳು ಮಾಡಿದ್ರೆ ಇನ್ನೂ ಅದ್ಭುತವಾದ ಮೀನುಗಳನ್ನು ಸಾಕಬಹುದು. ಕಲರ್ ಮೀನ್ ಸಾಕಿದ್ರಂತೂ ಅದರಷ್ಟು ಡಿಮ್ಯಾಂಡ್ ಯಾವ್ದು ಇಲ್ಲ ಸರ್. ಅದು ಎಲ್ಲಾ ಆಫೀಸ್ಗಳಲ್ಲಿ ಆ ಕಲರ್ ಮೀನುಗಳದ್ದು ಒಂದು ಇದನ್ನ ಇಟ್ಟಿರ್ತಾರೆ. ಅದನ್ನೇ ಆಗಿರ್ತಕ್ಕಂತ ಆ ಕಲರ್ ಮೀನು ಅಷ್ಟು ಡಿಮ್ಯಾಂಡ್ ಇದೆ. ಅದು ಕೆಜಿ ಅಲ್ಲ, ಒಂದು ಮೀನು 500 ರೂಪಾಯಿ ಹೋಗ್ತಾ ಇರುತ್ತೆ. ಒಳ್ಳೊಳ್ಳೆ ಮೀನುಗಳನ್ನ, ಕಲರ್ ಮೀನ್ಸ್ ಅನ್ನ ರೈತರು ಸಾಕ್ತಕ್ಕಂತ ಅದನ್ನೆಲ್ಲ ಒಳ್ಳೆ ಲಾಭದಾಯಕ ಮೀನಿಂದ ಅದ್ಭುತವಾದ ಲಾಭ ಇರುತ್ತೆ. ಇನ್ನು ಮನೆ ಹತ್ರ ಚಿಕ್ಕ ಚಿಕ್ಕ ಒಂದು 10 ತೊಟ್ಟಿ ಮಾಡಿದ್ರೆ ಸಾಕು. ಆ 10 ತೊಟ್ಟಿಯಲ್ಲೂ ಸಹ ಮೀನ್ ಸಾಕ್ಬಹುದು. ಒಂದು ಮಹಿಳೆ ಹೊರಗಡೆ ಹೋಗಿ ಕೆಲಸ ಮಾಡೋ ಬದಲು ಆ ಮನೆ ಹತ್ರ ಅಷ್ಟು ಮಾಡ್ಕೊಂಡು ಸುಮಾರು ನೆರಳು ಹಾಕ್ಬಿಟ್ರೆ ಸಾಕು ಚಪ್ರನ, ಆ ನೆರಳಿದ್ರೆ ಸಾಕು ಅದರಲ್ಲೂ 10 ತೊಟ್ಟಿಯಲ್ಲಿ ಕನಿಷ್ಠ ಅಂದ್ರೆ ಒಂದು 1.5 ಕ್ವಿಂಟಲ್ 2 ಕ್ವಿಂಟಲ್ ಆ ಮೀನು ಮರಿನ ಸಾಕ್ಬಹುದು ಸರ್. ಮತ್ತೆ ಚಿಕ್ಕ ಚಿಕ್ಕ ತೊಟ್ಟಿಯಲ್ಲಿ ಆ ಕಲರ್ ಮೀನು ಅದು ಬಹಳ ಚೆನ್ನಾಗಿ ಬರುತ್ತೆ. ಅದಕ್ಕೂ ಸಹ ಒಳ್ಳೆಯ ತರಬೇತಿಯನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಮಾಡ್ತಾ ಹೋದ್ರೆ ಮೀನು ಇಂದ ಲಾಭದಾಯಕವಾದ ಬೆಳೆಯನ್ನು ಬೆಳಿಬಹುದು ಸರ್. ಈಗ ಸಾಕಷ್ಟು ಹಳ್ಳಿಗಳಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಅಂತೇಳಿ ಮಾಡ್ಕೊಂಡಿದಾರಲ್ವಾ, ಅದರಿಂದ ಸಾಕಷ್ಟು ಅವರಿಗೆ ಸಾಲ ಸೌಲಭ್ಯ ಎಲ್ಲ ಇರುತ್ತೆ. ಅಂತ ರೈತ ಮಹಿಳೆಯರೆಲ್ಲ ಈ ತರ ನೀವು ಹೇಳಿದಂಗೆ ಕಲರ್ ಮೀನುಗಳನ್ನೆಲ್ಲ ಸಾಕಾಣಿಕೆ ಮಾಡಿ ಮಾರಾಟ ಮಾಡಿ ಅದರಿಂದಲೂ ಸಾಕಷ್ಟು ಆದಾಯ ಕಾಣಬಹುದು ಅಂತ ಹೇಳ್ತೀರಾ? ಕಾಣಬಹುದು ಸರ್. ಯಾಕೆಂದ್ರೆ ಸ್ವಸಹಾಯ ಸಂಘದಲ್ಲಿ ಸುಮಾರು ಒಂದು 10-15 ಜನ ಹೆಣ್ಮಕ್ಳು ಇರ್ತಾರೆ. ಅವರು ಡೈಲಿ ಒಬ್ಬೊಬ್ರು ಅಲ್ಲಿದ್ರೆ ಸಾಕು, 10-15 ದಿನಕ್ಕೊಂದು ಒಬ್ಬೊಬ್ರಿಗೆ ಒಂದೊಂದ್ಸರಿ ಬರುತ್ತೆ. ಒಂದು ಮನೆ ಹತ್ರ ಒಂದು 10 ತೊಟ್ಟಿ ಮಾಡಿದ್ರೆ ಸಾಕು. ಆ 10 ತೊಟ್ಟಿಯಲ್ಲಿ ಒಂದೊಂದು ತೊಟ್ಟಿಗೆ ಕನಿಷ್ಠ ಅಂದ್ರೆ ಒಂದು 200-300 ಮರಿ ಬಿಟ್ರು ಎಷ್ಟೋ ಒಂದು ಅದ್ಭುತವಾಗಿ ಬೆಳೆ ಬೆಳಿಬಹುದು. ಮೀನನ್ನ ಬೆಳೆದು ಸ್ವಸಹಾಯ ಸಂಘದವರು ಮಹಿಳೆಯರು ಉತ್ತಮವಾದ ಇದನ್ನ ಆದಾಯನ ಗಳಿಸಬಹುದು. ಈಗ ಒಳ್ಳೆಯ ಉತ್ತಮವಾದ ಒಂದು ಆಹಾರ ಈ ಮೀನು ಅಂತ ಹೇಳಿದ್ರ, ಇದನ್ನೆಲ್ಲ ಬಳಸ್ತೀರಿ ಹಂಗಾದ್ರೆ ನೀವು ಮೀನು ನಿಮಗೆ ಬಂದಾಗ? ನಾವು ಮೀನು ಬಂದಾಗಲ್ಲ ಸರ್, ನಾವು ಕನಿಷ್ಠ ಅಂದ್ರೆ ತಿಂಗಳಿಗೆ ಒಂದ್ಸಾರಿನಾದ್ರೂ ಮೀನು ತಿಂದೇ ತಿಂತೀವಿ. ಯಾಕಂದ್ರೆ ನಾವು ತರಿಸ್ತಾ ಇರ್ತೀವಿ, ಮೀನು ಬಹಳ ಚೆನ್ನಾಗಿ ರುಚಿ ಇರುತ್ತೆ, ಮೀನು ಆರೋಗ್ಯಕ್ಕೆ ಒಳ್ಳೇದು. ಈ ಮೀನಿನಲ್ಲಿ ಏನೇನ್ ಮಾಡ್ತೀರಾ ನೀವು? ಮೀನಲ್ಲಿ ಮೀನಿಂದ ಸಾಂಬಾರ್ ಮಾಡ್ತೀವಿ, ಮೀನ್ ಸ್ಪ್ರೇ ಮಾಡ್ತೀವಿ, ಮೀನನ್ನ ಹಾಗೆ ಒಂದು ಸ್ಪ್ರೇ ಮಾಡಿ ಅದನ್ನ ಬಹಳ ಚೆನ್ನಾಗಿ ಊಟ ಮಾಡಬಹುದು ಸರ್, ತುಂಬಾ ಚೆನ್ನಾಗಿರುತ್ತೆ. ಈ ಮೀನನ್ನ ಬಳಸುವಂತವರ ಮೈಂಡ್ ಅಂತಂದ್ರೆ ಬಹಳ ಚುರುಕಾಗಿರುತ್ತೆ ಅಂತಾರೆ, ಇದು ಸತ್ಯನಾ? ಅದು ಕರೆಕ್ಟ್ ಸರ್, ನಾನು ಅದನ್ನ ಮರ್ತು ಬಿಟ್ಟಿದ್ದೆ. ಅದು ಅದ್ಭುತ ಸರ್. ಚಿಕ್ಕ ಮಕ್ಕಳಿಗೆ ಮೀನ್ ತಿನ್ನಿಸ್ತಾ ಹೋದ್ರೆ ಅದ್ರೊಳಗೆ ಮೀನ್ ತಿನ್ನಿಸೋದು ಒಂದೇ ಅಲ್ಲ, ಅದ್ರ ತಲೆಯಲ್ಲಿ ಒಂದು ಮೆದುಳು ಬರುತ್ತೆ, ಅದನ್ನ ತಿನ್ನಿಸ್ತಾ ಹೋಗ್ಬೇಕು. ಅದನ್ನ ತಿನ್ನಿಸ್ತಾ ಹೋದಾಗ ಬಹಳ ಒಳ್ಳೆ ಚುರುಕುವಾದ ಮಕ್ಕಳು ಬೆಳವಣಿಗೆ ಆಗ್ತಾರೆ. ವಿದ್ಯಾಭ್ಯಾಸದಲ್ಲಿ ಎಲ್ಲಾ ರಂಗದಲ್ಲೂ ಒಳ್ಳೆ ಚುರುಕಾದ ಮಕ್ಕಳು ಬೆಳವಣಿಗೆ ಆಗ್ತಾರೆ ಸರ್. ಈಗೆಲ್ಲ ಮೀನೊಳಗಡೆ ಮುಳ್ಳಿರ್ತವೆ ಅಂತ ಹೇಳ್ತಾರೆ, ಅದನ್ನ ಹೆಂಗೆ ನಾವು ಬಳಸಬೇಕು? ಮೀನಲ್ಲಿ ಮುಳ್ಳು ಇಲ್ಲದೆ ಇರತಕ್ಕಂತಹ ಮೀನು ಇದೆ, ಮುಳ್ಳು ಇರತಕ್ಕಂತಹ ಮೀನು ಇದೆ. ಮುಳ್ಳು ಇಲ್ಲದೆ ಇರತಕ್ಕಂತಹ ಮೀನು 200-300 ರೂಪಾಯಿ ಕೆಜಿ ಹೋಗುತ್ತೆ, ಮುಳ್ಳು ಇರತಕ್ಕಂತಹ ಮೀನು 100 ರೂಪಾಯಿ ಕೆಜಿ ಹೋಗ್ತದೆ. ಅಂತಹ ಅದ್ಭುತವಾದ ಮೀನುಗಳನ್ನು ಬೆಳಿಬಹುದು ಸರ್. ಅಂದ್ರೆ ನೀವು ಬೆಳೆಯಂತ ಮೀನಿನಲ್ಲಿ ಮುಳ್ಳಿದೆ? ಮುಳ್ಳಿದೆ ಸರ್, ನಮ್ಮ ಬೆಳೆತಕ್ಕಂಥದ್ರಲ್ಲಿ ಮುಳ್ಳಿರ್ತಕ್ಕಂತಹ ಮೀನ್ ಬೆಳಿತೀವಿ ಸರ್. ಒಟ್ಟಾರೆ ಏನನ್ಸುತ್ತೆ ನಿಮ್ಗೆ ಈ ಮೀನು ಸಾಕಾಣಿಕೆ ಮಾಡಕ್ಕೆ ಪ್ರಾರಂಭ ಮಾಡಿದಿರಲ್ಲ? ಇಲ್ಲ, ಇದರಿಂದ ಒಂಥರ ಖುಷಿ ಅನ್ಸುತ್ತೆ ಸರ್. ನನಗಂತೂ ಇದೇ ಫಸ್ಟ್ ಪ್ರಾರಂಭ, ನಾನಿನ್ನು ಎಂದು ಬಿಟ್ಟಿರಲಿಲ್ಲ. ತುಂಬಾ ಅದ್ಭುತವಾದ ಬೆಳೆ ಬರುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನ ಅದ್ಭುತವಾದ ಬೆಳೆಯನ್ನ ಬೆಳೆದು ನಾನು ಒಳ್ಳೆ ದುಡ್ಡು ಮಾಡ್ಬೋದೇನೋ ಅಂತ ಅಂದ್ಕೊಂಡು ನಾನು ಬೆಳೆನ ಬೈಕಲ್ಲಿ 2 ಕಿಲೋಮೀಟರ್ ಆಗುತ್ತೆ, ಡೈಲಿ ಬೆಳಿಗ್ಗೆ 8-9 ಗಂಟೆ ಒಳಗೆ ಆಹಾರವನ್ನು ಹಾಕಿ ಬಂದ್ಬಿಡ್ತೀನಿ. ಮತ್ತೆ ಏನೋ ಆರಾಮಿದ್ರೆ ಸಾಯಂಕಾಲ ಒಂದು ಟ್ರಿಪ್ ಹೋಗಿ ಬಂದ್ಬಿಡ್ತೀನಿ. ಹಿಂಗೆ ಮಧ್ಯದಲ್ಲಿ ಹೋದಾಗ ಯಾವ್ದನ ಪಕ್ಷಿನೋ ಏನಾನ ಬಂದ್ರೆ ಅದೇನಾನ ಅಟ್ಯಾಕ್ ಮಾಡ್ತಿದ್ರೆ ಅದನ್ನ ಸ್ವಲ್ಪ ಇದು ಮಾಡ್ತಾ ಇರ್ತೀನಿ. ಮತ್ತೆ ಎಲ್ಲ ಕುರಿಯರಿಗೆ ದನ್ನರಿಗೆ ಕುಡಿಲಿಕ್ಕೆ ನೀರಿಗೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ಎಲ್ಲ ಹೇಳಿದ್ದೀನಿ, ಅದನ್ನ ತಕ್ಕಡ್ ಕುರಿ ದನ ಎಲ್ಲ ಕುಡಿಸ್ಕೊಂಡು ಮತ್ತೆ ಹಂಗೆ ಬಲೆ ಎಲ್ಲ ಎಳೆದು ಹೋಗ್ತಾರೆ. ಈ ತರ ಎಲ್ಲ ಮಾಡ್ತಿದ್ದೀನಿ ಸರ್. ಅಂದ್ರೆ ಈ ವರ್ಷದ ನಿಮ್ಮ ಒಂದು ಮೀನು ಕೃಷಿ ಸಾಕಷ್ಟು ನಿಮಗೆ ಆದಾಯ ತಂದ್ಕೊಡ್ತು ಅಂತಂದ್ರೆ, ಈಗ ಮುಂದಿನ ದಿನಗಳಲ್ಲಿ ಏನಾದ್ರೂ ಇನ್ನು ಹೆಚ್ಚು ಹೆಚ್ಚು ಮೀನು ಕೃಷಿ ಮಾಡ್ಬೇಕು ಅನ್ಕೊಂಡಿದೀರಾ? ನಾನು ಅವು 2 ಎಕರೆ ತುಂಬಾ ತಗ್ಗು ಪ್ರದೇಶ ಸರ್, ಅಲ್ಲಿ ಭತ್ತ ಬಿಟ್ರೆ ಬೇರೆ ಏನು ಬೆಳಿಲಿಕ್ಕೆ ಬರಲ್ಲ. ಅವ 2 ಎಕರೆ ತುಂಬಾ ನಾನು ಬಾಂಡ್ ಮಾಡಿ ನಾನೇನಾದ್ರು ಮೀನು ಕೃಷಿ ಮಾಡ್ತಾ ಹೋದ್ರೆ ವರ್ಷಕ್ಕೆ ಒಂದ್ಸಾರಿ ತುಂಬಿಕೊಂಡ್ರೆ ಸಾಕು ಸರ್. ಕನಿಷ್ಠ ಅಂದ್ರೆ ನನಗೆ ಅದರಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಹೋದ್ರೆ ಒಳ್ಳೆ ಲಾಭದಾಯಕವಾದ ಮೀನನ್ನ ಬೆಳಿಬಹುದು ಸರ್. ತುಂಬಾ ಅದ್ಭುತವಾದ ಮೀನು ಬೆಳಿಬಹುದು. 2 ಕೆಜಿ ಬರೋವರೆಗೂ ಸಾಕಬಹುದು ನಾನು, ಅಂತಹ ಬಾಂಡ್ಗಳು ಆಗ್ತವೆ ಸರ್. 2 ಎಕರೆ ಇದೆ, 2 ಎಕರೆ ತುಂಬಾ ಸುಮಾರು 500 ಎಕರೆಯಿಂದ ನೀರು ಬರುತ್ತೆ. ಅಲ್ಲೇ ಬಂದಿದ್ದು ಇವತ್ತು ನೋಡಿ ಎಷ್ಟು ವೇಸ್ಟ್ ಆಗುತ್ತೆ ನೀರು ಅಂದ್ರೆ ಅಷ್ಟು ಸುಮ್ಮನೆ ಹೋಗ್ತಿರುತ್ತೆ. ಅಲ್ಲಿಂದ ಹೋದ್ರೆ ವೇದವತಿ ನದಿ ಸೇರುತ್ತೆ. ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಈ ಕೃಷಿ ಕೆಲಸ ಮಾಡುವಂತವರು? ನಾವು ನಮ್ಮ ಮನೆಯವರು ಇಬ್ಬರೇ ಸಹ ಇರೋದು. ಈಗ ನಮ್ಮ ಮಕ್ಕಳಿಬ್ರು, ಮಗಳು ಎಂ ಎಸ್ ಸಿ ಬಿ ಎಡ್ ಐ ಎಮ್ ಕಾಲೇಜ್ ಲೆಕ್ಚರ್ ಆಗಿದೆ. ಮಗ ಅವನು ಆರ್ಟಿಸ್ಟ್, ಮೈಸೂರಲ್ಲಿ ಓದ್ತಾ ಇದ್ದಾನೆ, ಚಿತ್ರಕಲೆಗಾರ. ಅವನು ಯಾವುದೇ ಚಿತ್ರ ಬಿಡಿಸು ಅಂದ್ರೆ ಬಿಡಿಸ್ತಕ್ಕಂತ ಕೌಶಲ್ಯ ಅವನಲ್ಲಿದೆ. ಇಷ್ಟೆಲ್ಲ ಮಾಡಿಕೊಂಡು ನಾವಿರೋ 4 ಜನ ಸರ್. ಈಗ ಹೇಳಿದ್ರೆ ನೀವು ಕಲರ್ ಮೀನು ಅಂತಂದ್ರೆ ಅಲಂಕಾರಿಕ ಮೀನುಗಳಿಗೆ ಸಾಕಷ್ಟು ಬೇಡಿಕೆ ಇದೆ, ಸಾಕಷ್ಟು ಡಿಮ್ಯಾಂಡ್, ಅದರಲ್ಲಿ ಸಾಕಷ್ಟು ನಾವು ಆದಾಯ ಕಾಣಬಹುದು ಅಂತ ಹೇಳಿದ್ರ. ಈಗ ನಿಮ್ಮ ಮನೆ ಹತ್ರನೇ, ಈಗ ನಿಮ್ಮ ಮನೆಯವರಿಗೆ ಆತರ ಅಲಂಕಾರಿಕ ಮೀನು ಸಾಕಾಣಿಕೆಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಕೊಡಬಹುದಲ್ಲ ನೀವು? ಅಲಂಕಾರಿಕ ಮೀನು ಬಹಳ ಬೇಡಿಕೆ ಇದೆ ಸರ್, ಅದನ್ನ ಮನೆ ಹತ್ರನೇ ಸಾಕಾಣಿಕೆ ಮಾಡ್ಲಿಕ್ಕೆ ಕೊಡಬಹುದು. ಬಟ್ ನಮ್ದು ಬೇರೆ ಬೇರೆ ಕೆಲಸಗಳು ಇರೋದ್ರಿಂದ, ಅವ್ರು ಒಬ್ಬಂಟಿಗರ ಆಗಿರೋದ್ರಿಂದ ನಾವು ಅಲಂಕಾರಿಕ ಮೀನು ಸಾಕಾಣಿಕೆ ನಾನು ಇದು ಮಾಡ್ತಾ ಇಲ್ಲ ಸರ್. ಅಂದ್ರೆ ಎಲ್ಲದನ್ನ ನಿಭಾಯಿಸ್ಕೊಂಡು ಹೋಗಕ್ಕಾಗಲ್ಲ ಅಂತ. ಈಗ ಸಿರಿಧಾನ್ಯಗಳು ಅಂತಂದ್ರೆ ಈಗ ಯಾವ ಬೆಳಿತೀರ ನೀವು? ಆರ್ಕ, ನವಣೆ, ಊದ್ಲು, ರಾಗಿ ಸರ್. ಮೂರು ಬೆಳಿತೀನಿ, ಆರ್ಕದ ಅಕ್ಕಿ, ನವಣೆ ಅಕ್ಕಿ, ಊದ್ಲ ಅಕ್ಕಿ. ಇವು ಮೂರು ಅಕ್ಕಿ ಸಿಗುತ್ತೆ, ಮೂರು ಅಕ್ಕಿದ ಹಿಟ್ಟು ಸಿಗುತ್ತೆ, ಮೂರು ಅಕ್ಕಿದ ರವೆ ಸಿಗುತ್ತೆ. ಆಮೇಲೆ ಆರ್ಕದಿಂದ ಮಾಡಿರ್ತಕ್ಕಂತಹ ಕೆಲವು ಬೈ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಅದನ್ನು ನಾವಿನ್ನು ಯಾವುದೇ ಇದನ್ನ ತಗೊಂಡಿಲ್ಲ ನಾನು ಲೈಸೆನ್ಸ್. ಲೈಸೆನ್ಸ್ ತಗೊಂಡ್ಮೇಲೆ ನಾನು ಮಾರಾಟ ಮಾಡಬಹುದು ಸರ್. ಈಗ ಸಿರಿಧಾನ್ಯಗಳನ್ನ ಬೆಳಿತೀರಪ್ಪ, ಕೆಲವೊಂದು ಸಿರಿಧಾನ್ಯಗಳನ್ನ ಈಗ ನೇರವಾಗಿ ನೀವು ಯಾಕೆ ಮಾರ್ಕೆಟಿಗೆ ಮಾರಾಟ ಮಾಡಲ್ಲ, ಅದರಲ್ಲೇ ಯಾಕೆ ಮೌಲ್ಯವರ್ಧನೆ ಮಾಡಬೇಕು ಅನಿಸ್ತು ನಿಮಗೆ? ನಾವು ಬರೀ ನೇರವ ಮಾರ್ಕೆಟಿಂಗ್ ಮಾಡಿದ್ರೆ 4,000 ರೂಪಾಯಿ ಕ್ವಿಂಟಲ್ಗೆ ಹೊರಟೋಗ್ಬಿಡುತ್ತೆ ಸರ್. ಅದನ್ನೇ ಮೌಲ್ಯವರ್ಧನೆ ಮಾಡಿ, ಅಕ್ಕಿ ಮಾಡಿ, ಅದರಲ್ಲಿ ಹಿಟ್ಟು ಮಾಡಿ, ರವೆ ಮಾಡಿ, ಈಗ ಹಿಟ್ಟು ಮಾಡಿದ್ರೆ 300 ರೂಪಾಯಿ ಕೆಜಿ ಹೋಗುತ್ತೆ ಸರ್. ಅದೇ ರವೆ 250 ರೂಪಾಯಿ ಕೆಜಿ ಹೋಗುತ್ತೆ, ಅದೇ ಅಕ್ಕಿ 100 ರೂಪಾಯಿ ಕೆಜಿ ಹೋಗುತ್ತೆ. ಎಷ್ಟು ಡಿಫ್ರೆಂಟ್ ಮಾಡ್ಬೋದು. ಮತ್ತೆ ರಾಗಿಯಿಂದ ಬಿಸ್ಕೆಟ್ ಮಾಡ್ಬೋದು. ಅದು ಬಿಸ್ಕೆಟ್, ಒಂದು ಪ್ಯಾಕೆಟ್ ಬಿಸ್ಕೆಟ್ಗೆ ಅದು 500 ರೂಪಾಯಿ ಬೆಲೆ ಬಾಳುತ್ತೆ, 300-400 ರೂಪಾಯಿ ಹೋಗ್ತಾ ಇರುತ್ತೆ. ರಾಗಿ ಬಿಸ್ಕೆಟ್ಸ್ ಇವತ್ತು ಶುಗರ್ ಇರೋದೆಲ್ಲ ತಗೊಂಡು ತಿಂತಾ ಇರ್ತಾರೆ ಸರ್. ಈಗ ಅದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ಬೇಕು ಅಂತ ಹೇಳಿ ನಿಮ್ಗೆಲ್ಲ ಎಲ್ಲಿ ತರಬೇತಿ ತಗೊಂಡು ಕಲ್ತ್ಕೊಂಡ್ರೆ? ಇದು ಯಾವ್ದು ತರಬೇತಿಯನ್ನ ಕೊಟ್ಟಿಲ್ಲ ಸರ್, ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಇದು ತರಬೇತಿ ತಗೋಬೇಕು. ನಾನು ಸಿರಿಧಾನ್ಯದ ಪ್ರಾಡಕ್ಟ್ ಅನ್ನ ತಯಾರು ಮಾಡಬೇಕು. ಸಿರಿಧಾನ್ಯ ಮೇಳಕ್ಕೆ ನಮ್ಮೂರಿಂದ ರಾಜ್ಯ ಮಟ್ಟದ ಮೇಳಕ್ಕೆ ಹೋಗ್ತೀವಿ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳಕ್ಕೆ ಹೋಗ್ತೀವಿ, ಮತ್ತು ಸ್ಟಾರ್ ಪ್ರಶಸ್ತಿಗೆ ಹೋಗ್ತೀವಿ. ಅವ್ರು ಕೃಷಿ ಇಲಾಖೆಯವರು ಸ್ಟಾರ್ ಪ್ರಶಸ್ತಿಗೆ ಬಸ್ ನಮ್ಮೂರಿಗೆ ಕಳಿಸಿದ್ರು. 24 ಜನ ಮಹಿಳೆಯರನ್ನ ಕರ್ಕೊಂಡು ಸ್ಟಾರ್ ಪ್ರಶಸ್ತಿಗೆ ಹೋದೆ. ಆಮೇಲೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳಕ್ಕೆ 9 ಜನ ಹೋಗಿದ್ವಿ, ಗಂಡು ಮಕ್ಳು ಹೆಣ್ಣು ಮಕ್ಳೆಲ್ಲ ಸೇರಿ ನಮ್ಮೂರಿಂದ. ಆಮೇಲೆ ರಾಜ್ಯ ಮಟ್ಟದ ಕೃಷಿ ಮೇಳಕ್ಕೆ 6 ಜನ ಗಂಡು ಮಕ್ಳು ಹೋಗಿದ್ವಿ ಸರ್. ಎಲ್ಲರನ್ನೂ ನಾನು ಕೃಷಿ ಮೇಳಕ್ಕೆ ತುಂಬಾ ಜನ ಒಳಸ್ಕೊಂಡು ಹೋಗ್ತಾ ಇರ್ತೀನಿ, ಮತ್ತೆ ತರಬೇತಿಗೂ ಕರ್ಕೊಂಡು ಹೋಗ್ತಾ ಇರ್ತೀನಿ. ಮೊನ್ನೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಅಲ್ಲಿ ರೈತರಿಗೂ ಮತ್ತೆ ವಿಜ್ಞಾನಿಗಳಿಗೆ ಸಂವಾದ ಕಾರ್ಯಕ್ರಮ ಇತ್ತು ಸರ್. ಆ ಕಾರ್ಯಕ್ರಮಕ್ಕೆ 15 ಜನ ಮಹಿಳೆಯರನ್ನು ಕರ್ಕೊಂಡು ಟೆಂಪೋ ಮಾಡಿಕೆ ಬಂದಿದ್ದೆ. ಆ ಟೆಂಪೋ ಬಾಡಿಗೆ ಕೊಟ್ಟರು, ಮಧ್ಯಾಹ್ನ ಊಟ ಹಾಕಿದ್ರು. ಅವರೆಲ್ಲ ಕೇಳುವ ಕ್ವಶನ್ ಎಲ್ಲ ಕೇಳಿದ್ರು, ಯಾವ್ಯಾವ ತರ ಬೆಳಿಬೇಕು, ಯಾವ ತರ ಇದು ಮಾಡಬೇಕು ಅಂತೇಳಿ ವಿಜ್ಞಾನಿಗಳ ಹತ್ರ ಸಂವಾದ ಬಹಳ ಚೆನ್ನಾಗಿ ಮಾಡಿದ್ರು ಸರ್. ನಮ್ಮೂರಲ್ಲಿ ಒಂದು ನನಗೆ ಗೊತ್ತೇ ಇಲ್ಲ ಸರ್, 0 ಕಲ್ಟಿವೇಷನ್ ಅಲ್ಲಿ ಅಡಿಕೆ ಬೆಳೆದಿತ್ತು, ನನಗೆ ಗೊತ್ತಿಲ್ಲ. ಐ ಎಮ್ ಅಲ್ಲಿ ಹೇಳ್ತು, ನಾನು 0 ಕಲ್ಟಿವೇಷನ್ ಅಡಿಕೆ ಬೆಳೆದಿನಿ, ಒಂದೊಂದು ಮರ ಇಷ್ಟಿಷ್ಟು ದಪ್ಪ ಐತೆ, ಸಿಕ್ಕಾಬಟ್ಟೆ ಕಾಯಿ ಹಿಡಿತೈತೆ, ಒಳ್ಳೆ ಅಡಿಕೆ ಕಾಯಿ ಸಿಗುತ್ತೆ ಅಂತ ಹೇಳ್ತು. ಅಂತಹ ಅದ್ಭುತವಾದ ರೈತರು ಹಳ್ಳಿಗಳಲ್ಲಿ ಸಿಗ್ತಾರೆ ಸರ್. ಒಳ್ಳೇದು ಕೃಷ್ಣಪ್ಪ ಅವರು, ಇಲ್ಲೇ ತನಕ ಈ ಒಂದು ಮೀನು ಸಾಕಾಣಿಕೆ ತಮ್ಮ ಒಂದು ಅನುಭವಗಳನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೀನು ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಕೃಷಿಕ ಟಿ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ಇದೀಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,049 ರೂಪಾಯಿಗಳಿಂದ ಗರಿಷ್ಠ 2,496 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,691 ರೂಪಾಯಿಗಳು. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 7,139 ರೂಪಾಯಿಗಳು. ಜೋಳ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,869 ರೂಪಾಯಿಗಳಿಂದ ಗರಿಷ್ಠ 2,466 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,456 ರೂಪಾಯಿಗಳಿಂದ ಗರಿಷ್ಠ 2,914 ರೂಪಾಯಿಗಳು. ಎಳ್ಳು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 9,292 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,350 ರೂಪಾಯಿಗಳಿಂದ ಗರಿಷ್ಠ 6,639 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ ಡಿಸಿಎಚ್ ಕ್ವಿಂಟಲ್ಗೆ ಕನಿಷ್ಠ 2,859 ರೂಪಾಯಿಗಳಿಂದ ಗರಿಷ್ಠ 13,206 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 40,012 ರೂಪಾಯಿಗಳಿಂದ ಗರಿಷ್ಠ 48,399 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,900 ರೂಪಾಯಿಗಳಿಂದ ಗರಿಷ್ಠ 3,101 ರೂಪಾಯಿಗಳು. ತಿಪಟೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ 13,000 ರೂಪಾಯಿಗಳಿಂದ ಗರಿಷ್ಠ 14,202 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಲ್ಗೆ ಕನಿಷ್ಠ 8,200 ರೂಪಾಯಿಗಳಿಂದ ಗರಿಷ್ಠ 9,200 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,400 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ ಓಲ್ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಬೀಟ್ರೂಟ್ ಕ್ವಿಂಟಲ್ಗೆ ಕನಿಷ್ಠ 2,000 ಗರಿಷ್ಠ 2,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000. ಸೋರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 1,800 ರೂಪಾಯಿಗಳು. ಇನ್ನು ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,400 ರೂಪಾಯಿಗಳಿಂದ ಗರಿಷ್ಠ 3,000. ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,000 ರಿಂದ 4,500 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ 2,400 ರೂಪಾಯಿಗಳಿಂದ 3,200 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 2,000. ನುಗ್ಗೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,400 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2,869 ರೂಪಾಯಿಗಳಿಂದ ಗರಿಷ್ಠ 4,650 ರೂಪಾಯಿಗಳು. ಇನ್ನು ಕರ್ಬೂಜ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಮೂಸಂಬಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 3,850 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಲ್ಗೆ ಕನಿಷ್ಠ 2,705 ರೂಪಾಯಿಗಳಿಂದ ಗರಿಷ್ಠ 3,020 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,600 ರೂಪಾಯಿಗಳು. ಅನಾನಸ್ ಕ್ವಿಂಟಲ್ಗೆ ಕನಿಷ್ಠ 2,800 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,600 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಇನ್ನು ರಾಗಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,555 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,670 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,600 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,400 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 3,600 ರೂಪಾಯಿಗಳು. ಇನ್ನು ಟೊಮೆಟೊ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 1,200 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 1,609 ರೂಪಾಯಿಗಳಿಂದ ಗರಿಷ್ಠ 2,830 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,789 ರೂಪಾಯಿಗಳಿಂದ ಗರಿಷ್ಠ 2,459 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,656 ರೂಪಾಯಿಗಳಿಂದ ಗರಿಷ್ಠ 2,966 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,209 ರೂಪಾಯಿಗಳಿಂದ ಗರಿಷ್ಠ 3,523 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 3,569 ರೂಪಾಯಿಗಳಿಂದ ಗರಿಷ್ಠ 5,559 ರೂಪಾಯಿಗಳು. ಇನ್ನು ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕ್ವಿಂಟಲ್ಗೆ ಕ್ಷಮಿಸಿ ಸಂಖ್ಯೆಗಳಲ್ಲಿ ಕನಿಷ್ಠ ಹಾಗೂ ಗರಿಷ್ಠ 15,000 ರೂಪಾಯಿಗಳು. ಹೊನ್ನಾಳಿ ಮಾರುಕಟ್ಟೆ ಧಾರಣೆ ಹೀಗಿದೆ. ಹುರುಳಿಕಾಯಿ ಬೀನ್ಸ್ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,200 ರೂಪಾಯಿಗಳು. ಹಾಗೆಯೇ ಎಲೆಕೋಸು ಕ್ವಿಂಟಲ್ಗೆ ಕನಿಷ್ಠ 600 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ ಹಾಗೂ ಗರಿಷ್ಠ 13,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,800 ರೂಪಾಯಿಗಳಿಂದ ಗರಿಷ್ಠ 2,600 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,600 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 2,580 ರೂಪಾಯಿಗಳಿಂದ ಗರಿಷ್ಠ 3,100 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3,000 ರೂಪಾಯಿಗಳು. ಇದುವರೆಗೂ ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಇದೀಗ ರೈತರಿಗೆ ಸಲಹೆ ಕೇಳೋಣ. ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ MY. ನಾನು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಸಾವಯವ ಸಂಶೋಧನಾ ಕೇಂದ್ರ ಇಲ್ಲಿ ಸಹ ಸಂಶೋಧಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಎನ್ನುವುದು ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ತಮಗೆಲ್ಲರಿಗೂ ತಿಳಿದ ಹಾಗೆ ಸಾವಯವ ಕೃಷಿಯಲ್ಲಿ ಯಶಸ್ಸು ದೊರೆಯಬೇಕಾದರೆ ಜೀವಂತ ಮಣ್ಣನ್ನು ಸೃಷ್ಟಿಸಬೇಕು ಎಂದು ಹೇಳುವುದನ್ನು ಕೇಳಿರುತ್ತೀರಾ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಕುಂಠಿತವಾಗುತ್ತಿರುವುದಕ್ಕೆ ಮಣ್ಣಿನ ಗುಣಧರ್ಮಗಳು ನಶಿಸುತ್ತಿರುವುದು ಕಾರಣ ಎಂದು ಕೇಳಿರುತ್ತೀರಾ. ಹಾಗಾದರೆ ಬೆಳೆ ಉತ್ಪಾದನೆಯಲ್ಲಿ ಸುಸ್ಥಿರತೆ ಪಡೆಯಲು ಹಾಗೂ ಸಾವಯವ ಕೃಷಿಯಲ್ಲಿ ಯಶಸ್ಸು ಪಡೆಯಲು ಜೀವಂತ ಮಣ್ಣು